ಹೊಸಪೇಟೆ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕೇಳ್ತಾ ಇರೋ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ, ರೈತ ಗೀತೆಗಳು ಹಾಗೂ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಪ್ರಿಯ ಕಿಸಾನ್ ಭಾಯಿಯೋ ಬಹನೋ, ಮೈ ಕೇಂದ್ರೀಯ ಕೃಷಿ ಏನು ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂ. ಆಪ್ಕೋ ಮಾಲೂಮ್ ಹೋಗಾ ಕಿ ಮೋದಿ ಸರ್ಕಾರ ನೇ ಕೃಷಿ ಮಂತ್ರಾಲಯ ನೇ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೆ ಕೈ ಯೋಜನಾ ಚಲಾಯಿ ಹೈ. ಉಸ್ಮೇ ಸೇ ಏಕ್ ಹೈ ಸಾಯಿಲ್ ಹೆಲ್ತ್ ಕಾರ್ಡ್. ಇಸ್ ಯೋಜನಾ ಮೇ ಪಹಲೆ ಮಿಟ್ಟಿ ಕೆ ನಮೂನೋ ಕಿ ಜಾಂಚ್ ಹೋತಿ ಹೈ, ಫಿರ್ ಖೇತ್ ಮೇ ಖಾದ ಔರ್ ಅನ್ಯ ಪೋಷಕ ತತ್ವ ಡಾಲ್ನೆ ಕಿ ಮಾತ್ರಾ ಬತಾಯಿ ಜಾತಿ ಹೈ. ಇಸ್ಸೆ ಲಾಗತ್ ಖರ್ಚ್ ಕಮ್ ಹೋತಾ ಹೈ, ಪೈದಾವಾರ್ ಬಢತಾ ಹೈ, ಮಿಟ್ಟಿ ಕಿ ಸ್ಥಿತಿ ಭಿ ಅಚ್ಚಿ ರಹತಿ ಹೈ. ಸರ್ಕಾರ ದೇಶ ಕೆ ಸಭಿ ಕಿಸಾನೋ ಕೋ ಸಾಯಿಲ್ ಹೆಲ್ತ್ ಕಾರ್ಡ್ ಬಾಂಟ್ ರಹಿ ಹೈ. ಆಪ್ ಭಿ ಅಪ್ನೆ ಖೇತ್ ಕಾ ಸಾಯಿಲ್ ಟೆಸ್ಟ್ ಕರಾಕರ್ ಅಪ್ನಾ ಸಾಯಿಲ್ ಹೆಲ್ತ್ ಕಾರ್ಡ್ ಬನವಾಯೆ. ಯಾ ಆಪ್ಕಿ ಮಿಟ್ಟಿ ಕೆ ಸೆಹತ್ ಕೆ ಲಿಯೆ ಜರೂರಿ ಹೈ. ಸಾಯಿಲ್ ಹೆಲ್ತ್ ಕಾರ್ಡ್ ಬನಾನೆ ಕೆ ಲಿಯೆ ಅಪ್ನೆ ಜಿಲ್ಲಾ ಕೆ ಕೃಷಿ ಪದಾಧಿಕಾರಿ ಯಾ ಅನ್ಯ ರಾಜ್ಯ ಸರ್ಕಾರ ಕೆ ಜೊ ಕೃಷಿ ಅಧಿಕಾರಿ ಹೈ, ಕರ್ಮಿ ಹೈ, ಉನ್ಸೆ ಸಂಪರ್ಕ್ ಕರೆ. ಸಾಯಿಲ್ ಟೆಸ್ಟ್ ಲ್ಯಾಬ್ ಭಿ ಬಗಲ್ ಮೇ ಹೋತು, ವಹಾಂ ಸಂಪರ್ಕ್ ಕರೆ. ಧನ್ಯವಾದ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಕಿಸಾನ್ ಭಾಯಿಯೋ ಏವಂ ಬಹನೋ, ಮೈ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂ. ಆಪ್ಕೋ ಮಾಲೂಮ್ ಹೋಗಾ ಕಿ ಭಾರತ ಸರ್ಕಾರ ಕೆ ಕೃಷಿ ಮಂತ್ರಾಲಯ ನೇ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೆ ಕೈ ಯೋಜನಾಯೆ ಚಲಾಯಿ ಹೈ, ಜಿಸ್ಮೇ ಏಕ್ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಹೈ, ಜಿಸ್ಕೆ ತಹತ್ ದಲ್ಹನ್ ಉತ್ಪನ್ನ ಬಢಾನೆ ಕೆ ಲಿಯೆ ಪೂರೆ ದೇಶ ಮೇ ಇಸ್ ಮಿಷನ್ ಕೋ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಕಿಸಾನೋ ಕೋ ಸಭಿ ದಲ್ಹನಿ ಫಸಲೋ ಕೆ ಬಢಿಯಾ ಬೀಜ ಖರೀದನೆ ಪರ 25 ರೂಪಾಯಿ ಪ್ರತಿ ಕಿಲೋ ಕಿ ದರ ಸೇ ಅನುದಾನ ದಿಯಾ ಜಾ ರಹಾ ಹೈ. ಯಾನಿ ಬೀಜ ಕಿ ಕೀಮತ್ ಅದಿ 75 ರೂಪಾಯಿ ಪ್ರತಿ ಕಿಲೋ ಹೈ, ತೋ ಆಪ್ ಸೇ ಸಿರ್ಫ 50 ರೂಪಾಯಿ ಲಿಯೆ ಜಾಯೆಂಗೆ. ನಯಿ ತಕನೀಕ್ ಸೇ ದಾಲ್ ಕಿ ಫಸಲ್ ಉಗಾನೆ ಕೆ ಲಿಯೆ 12,500 ರೂಪಾಯಿ ಪ್ರತಿ ಹೆಕ್ಟರ್ ತಕ್ ಕಾ ಅನುದಾನ ಭಿ ಮೋದಿ ಸರ್ಕಾರ ದೇ ರಹಿ ಹೈ. ಔರ್ ಸ್ಪೇಯರ್ ಪ್ಲಾಂಟರ್, ಥ್ರೆಸರ್, ರೋಟಾವೇಟರ್ ಜೈಸೆ ಕೃಷಿ ಯಂತ್ರೋ ಕಿ ಖರೀದ ಪರ್ ಭಿ ಹಮಾರಿ ಸರ್ಕಾರ ಕಿ ಓರ್ ಸೇ 50% ಕಾ ಅನುದಾನ ದಿಯಾ ಜಾ ರಹಾ ಹೈ. ಕೀಟೋ ಫಫುಂದಿ ನಾಶಕ ದವಾಓ ಜಿಮ್ಸಮ್ ಆದಿ ಕೆ ಖರೀದ ಪರ್ ಭಿ ಅನುದಾನ ದಿಯಾ ಜಾ ರಹಾ ಹೈ. ಕೃಪಯಾ ಆಪ್ ಅಪ್ನೆ ಜಿಲ್ಲಾ ಕೃಷಿ ಪದಾಧಿಕಾರಿ ಸೇ ಅವಶ್ಯ ಸಂಪರ್ಕ್ ಕರೆ. ಧನ್ಯವಾದ. ರೈತ ಮಿತ್ರರೇ, ಇನ್ನು ರೈತರಿಗೆ ಸಲಹೆ ಕೇಳೋಣಂತ ರೈತರಿಗೆ ಸಲಹೆ ನೀಡಲಿದ್ದಾರೆ ಗಿರೀಶ್ ವಿ ಪಾಟೀಲ್. ನಮ್ಮ ದೇಶ ಪ್ರಪಂಚದಲ್ಲಿ ಹಣ್ಣಿನ ಬೆಳೆಗಳ ಪ್ರದೇಶ ಮತ್ತು ಇಳುವರಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ. ಹೆಚ್ಚಾಗಿ ತೋಟಗಳು ಬೀಜದಿಂದ ಅಭಿವೃದ್ಧಿಪಡಿಸಿದ ತೋಟಗಳಾಗಿದ್ದು ಹಾಗೂ ಕಡಿಮೆ ಇಳುವರಿ ಕೊಡುವ ತಳಿಗಳಿಂದ ಕೂಡಿವೆ. ಆದ ಕಾರಣ ನಮ್ಮ ರಾಷ್ಟ್ರದ ಉತ್ಪಾದನೆ ಕಡಿಮೆ ಇದ್ದು ಹೆಚ್ಚು ಉತ್ಪಾದನೆ ಕಡೆ ಗಮನ ಹರಿಸಬೇಕಾಗಿದೆ. ಈ ದಿಸೆಯಲ್ಲಿ ಉತ್ಪಾದನೆ ಹೆಚ್ಚಿಸಲು ಪ್ರದೇಶ ವಿಸ್ತರಿಸುವುದು, ಹೆಚ್ಚು ಇಳುವರಿ ಕೊಡುವ ತಳಿಗಳನ್ನು ನಾಟಿ ಮಾಡುವುದು, ನೂತನ ತಾಂತ್ರಿಕತೆ ಅಳವಡಿಸುವುದು ಮತ್ತು ರೋಗ ಹಾಗೂ ಕೀಟಗಳ ನಿರ್ವಹಣೆಯಿಂದ ಸಾಧ್ಯವಾಗಿದೆ. ತೋಟಗಳಿಗೆ ಸಿಗುವಂತಹ ಭೂಮಿ ದುರ್ಲಭವಾಗಿದ್ದು ಹಾಗೂ ದುಬಾರಿಯಾಗಿರುವುದರಿಂದ ಇರುವಂತಹ ಮೂಲಭೂತ ಸೌಕರ್ಯಗಳನ್ನು ಬಳಸಿಕೊಂಡು ಹೆಚ್ಚಿನ ಉತ್ಪಾದನೆ ಪಡೆಯುವ ಕಡೆಗೆ ಗಮನ ಹರಿಸಬೇಕಾಗಿದೆ. ಈ ಕಾರಣದಿಂದ ಹೆಚ್ಚು ಸಾಂದ್ರತೆ ತೋಟಗಳ ಅಭಿವೃದ್ಧಿಪಡಿಸುವ ತಾಂತ್ರಿಕತೆ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ. ಇದರ ಮುಖ್ಯ ಉದ್ದೇಶಗಳು ಅಂತಂದರೆ, ಸಾಂಪ್ರದಾಯಿಕ ಕಡಿಮೆ ಸಾಂದ್ರತೆಯ ತೋಟಗಳಲ್ಲಿ ಗಿಡಗಳು ಹೆಚ್ಚು ಎತ್ತರಕ್ಕೆ ಬೆಳೆಯುವುದರಿಂದ ತೋಟದ ನಿರ್ವಹಣೆ ಅಂದರೆ ಔಷಧಿ ಸಿಂಪರಣೆಯಾಗಲಿ, ಚಾಟಣಿ ಮಾಡುವುದಾಗಲಿ, ಕೊಯ್ಲು ಮಾಡುವುದಾಗಲಿ ಕಷ್ಟಕರವಾಗುತ್ತೆ. ಎಕರೆವಾರು ಉತ್ಪಾದನೆಯಲ್ಲಿ ಇದರಿಂದ ಹೆಚ್ಚಳ ಮಾಡಬಹುದು. ಬೇಗ ಹಾಗೂ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು. ಯಂತ್ರಗಳ ಬಳಕೆಗೆ ಹೆಚ್ಚು ಒತ್ತು ಕೊಡಬಹುದು. ಅಧಿಕ ಸಾಂದ್ರತೆಯ ತೋಟದಲ್ಲಿ ಗಿಡಗಳು ಚಿಕ್ಕದಾಗಿ ಹರಡಿರೋದರಿಂದ ಗೊಬ್ಬರ, ನೀರು, ಸಸ್ಯ ಸಂರಕ್ಷಣೆ ಹಾಗೂ ಕೊಯ್ಲಿನ ಕೆಲಸ ಕಾರ್ಯಗಳು ಸುಗಮವಾಗಿರುತ್ತವೆ. ಅತಿ ಶೀಘ್ರದಲ್ಲಿ ಕಾಯಿ ಕಟ್ಟುವುದನ್ನು ಕಾಣಬಹುದು ಮತ್ತು ಹೆಚ್ಚಿನ ಇಳುವರಿಯನ್ನು ಕೂಡ ಪಡೆಯಬಹುದು. ರೋಗ ಮತ್ತು ಕೀಟಗಳ ಬಾಧೆ ಇದರಲ್ಲಿ ಕಡಿಮೆಯಾಗಿರುತ್ತೆ. ಇನ್ನು ಅಧಿಕ ಸಾಂದ್ರತೆ ತೋಟ ಮಾಡೋದಕ್ಕೆ ಬೇಕಾಗುವಂಥ ಅವಶ್ಯಕತೆಗಳು ಅಂತಂದರೆ, ಇದಕ್ಕಾಗಿ ಗಿಡ್ಡ ಜಾತಿಯ ತಳಿಗಳು ಬೇಕಾಗ್ತವೆ, ಗಿಡ್ಡ ಜಾತಿಯ ಬೇರು ಸಸಿಗಳು ಬೇಕಾಗ್ತವೆ. ಸೂಕ್ತ ಸಮಯದಲ್ಲಿ ಸೂಕ್ತವಾದ ಆಕಾರ ಕೊಡೋದು ಮತ್ತು ಸೂಕ್ತ ಸಮಯದಲ್ಲಿ ಚಟ್ನಿ ಮಾಡಬೇಕಾಗತ್ತೆ. ಹಾಗೆ ಔಷಧಿ ಮತ್ತು ಸಸ್ಯ ಪ್ರಚೋದಕಗಳ ಸಿಂಪರಣೆಯನ್ನು ಕೂಡ ಅಗತ್ಯಕ್ಕನುಗುಣವಾಗಿ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಅನುಸರಿಸ್ತಾ ಇರುವಂಥ ಅಂತರ ಮತ್ತು ಬಳಸ್ತಾ ಇರುವಂಥ ತಳಿಗಳ ಬಗ್ಗೆ ಹೇಳೋದಾದರೆ, ಮಾವಿನಲ್ಲಿ ಸಾಮಾನ್ಯವಾಗಿ 10 ಮೀಟರ್ ಮತ್ತು 10 ಮೀಟರ್ ಅಂತರದಲ್ಲಿ ಸಸಿಗಳನ್ನು ನೆಡಲಾಗುತ್ತೆ. ಇದರಿಂದ ಹೆಕ್ಟೇರಿಗೆ 100 ಸಸಿಗಳು ಕೂಡ್ತವೆ. ಅದನ್ನೇ ನಾವು 2.5 ಮೀಟರ್ ಮತ್ತು 2.5 ಮೀಟರ್ ಅಂತರದಲ್ಲಿ ನಾಟಿ ಮಾಡಿದರೆ 1,600 ಸಸಿಗಳು ಕೂಡ್ತವೆ. ಇದಕ್ಕಾಗಿ ಆಮ್ರಪಾಲಿ ಮತ್ತು ಆಪೂಸ್ ತಳಿಗಳನ್ನು ಬಳಸ್ಬೋದು. 5 ಮೀಟರ್ 5 ಮೀಟರ್ ಅಂತರದಲ್ಲಿ ನಾಟಿ ಮಾಡೋದಾದರೆ 400 ಸಸಿಗಳನ್ನು ನೆಡಬಹುದು. ದಶಹರಿ ಮತ್ತು ಮಲ್ಲಿಕಾ ತಳಿಗಳನ್ನು ಬಳಸ್ಬೋದು. 5 ಮೀಟರ್ ಮತ್ತು 3 ಮೀಟರ್ ಅಂತರದಲ್ಲಿ ನಾಟಿ ಮಾಡೋದಾದರೆ 666 ಸಸಿಗಳನ್ನು ನಾಟಿ ಮಾಡಬಹುದು. ದಶಹರಿ ತಳಿ ಇದಕ್ಕೆ ಸೂಕ್ತವಾಗಿದೆ. ಇನ್ನು ಬಾಳೆಯಲ್ಲಿ 1.8 ಮೀಟರ್ ಮತ್ತು 1.8 ಮೀಟರ್ ಅಂತರದಲ್ಲಿ ಸಾಮಾನ್ಯವಾಗಿ ನಾಟಿ ಮಾಡುವಂಥ ಪದ್ಧತಿ. ಇದರಿಂದ ಹೆಕ್ಟೇರ್ಗೆ 3,086 ಸಸಿಗಳನ್ನು ನೆಡಬಹುದು. ಅದೇ 1.2 ಮೀಟರ್ ಮತ್ತು 1.2 ಮೀಟರ್ ಅಂತರದಲ್ಲಿ ನಾಟಿ ಮಾಡೋದರಿಂದ 6,944 ಸಸಿಗಳನ್ನು ನೆಡಬಹುದು. ಡ್ವಾರ್ಫ್ ಕ್ಯಾವೆಂಡಿಶ್ ಇದಕ್ಕೆ ಸೂಕ್ತವಾದಂಥ ತಳಿ. ಹಾಗೆ 1.5 ಮೀಟರ್ 1.5 ಮೀಟರ್ ಅಂತರದಲ್ಲಿ ನಾಟಿ ಮಾಡೋದಾದರೆ 4,444 ಸಸಿಗಳನ್ನು ಪ್ರತಿ ಹೆಕ್ಟೇರ್ಗೆ ನಾವು ನೆಡಬಹುದು. ಪಪ್ಪಾಯದಲ್ಲಿ ಸಾಮಾನ್ಯವಾಗಿ 2.5 ಮೀಟರ್ ಮತ್ತು 2.5 ಮೀಟರ್ ಅಂತರದಲ್ಲಿ ನಾಟಿ ಮಾಡುವಂಥ ಪದ್ಧತಿ ಇದೆ. ಇದಕ್ಕೆ 1,600 ಸಸಿಗಳು ಬೇಕಾಗ್ತವೆ. ಅದನ್ನೇ 1.25 ಮತ್ತು 1.25 ಮೀಟರ್ ಅಂತರದಲ್ಲಿ ನಾಟಿ ಮಾಡೋದಾದರೆ 6,400 ಸಸಿಗಳು ಬೇಕಾಗ್ತವೆ. ಇದರಿಂದ ಸಸಿಗಳ ಸಂಖ್ಯೆ ಹೆಚ್ಚಾಗಿ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ರೈತರು ಈ ಬಗ್ಗೆ ಗಮನಹರಿಸಿ ಅಧಿಕ ಸಾಂದ್ರತೆ ತೋಟಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಇದುವರೆಗೆ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಏ ಮಲ್ಲವ್ವ, ಎಷ್ಟು ಸತ್ತು ಹೇಳಬೇಕು ನಿನಗ? ನಮ್ಮ ಮನೆ ಮುಂದೆ ಕಸ ಹಾಕ್ತಿ? ಇಲ್ ಬೇಣ, ನಾ ಎಲ್ಲಿ ಹಾಕಿನ್? ನಾ ಹಾಕಿಲ್ ಬಿಡು. ನನ್ನ ಕಣ್ಣು ಸುಂಡ ಹೇಳ್ತಾವನ ಮತ್ತೆ? ಅದಕ್ಕೆ ಜಗಳಾಡ್ತಿ ಪಯಣ? ಅದೇನಿಲ್ಲ, ಸ್ವಲ್ಪ ಇತ್ತು ಕಸ. ಹಿಂಗ ಮುಂಜಾನೆಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ. ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರು ಕಾಗದ ಚೂರು ಹಾಕಿದ್ರು ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗುತ್ತೆ ನೋಡು. ಕಸ ಹಂಗೆಲ್ಲ ಹಾಕಿದ್ರೆ ಮತ್ತ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯ, ಇಂಥವ್ ಬರಕ್ ಇವೇ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸ ಆಗ್ಬೋದು. ಅಲ್ಲ, ಅದೇನು ಕೊಳತ್ ಹೋಗ್ತಲ್ಲ, ಅದೇನ್ ಆಗಂಗಿಲ್ಲ. ಕೊಳತ್ ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗ ಹಿಂಗ ಇರ್ಬೇಕಂತ. ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರ ತಪ್ಪ. ಈಗ ಎಲ್ಲಿ ಹಾಕ್ಬೇಕು ನಾ ಕಸನ? ಗಾಡಿ ಬರ್ತೈತಿ ಅವಾಗ ಹಾಕು. ಹಂಗ ಮಾಡ್ತಾನೆ ಹಂಗಾರ, ಅವ್ರ ಇವ್ರ ಮನೆ ಮುಂದೆ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ? ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ. ಇನ್ನು ರೈತ ಗೀತೆಗಳನ್ನ ಕೇಳೋಣ. ಅಂತ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ, ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. Thank you.

ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ನಂಬಿಹೆ ಎಲ್ಲ ಮಣ್ಣನ್ನು ಅದರೊಳಗಡಗಿದೆ ಕಾರ್ಬನ್ನು, ಹೀರುತಿ ಎಲ್ಲ ಗಾಳಿಯನ್ನು ಅದರಲ್ಲಿ ಹುದು ಕಾರ್ಬನ್ನು, ತಿಂತಿ ಎಲ್ಲ ಹಣ್ಣನ್ನು ಅದರೊಳಗರಗಿರ ಕಾರ್ಬನ್ನು, ತಿಂತಿ ಎಲ್ಲ ಹಣ್ಣನ್ನು ಅದರೊಳಗಿರುವುದು ಕಾರ್ಬನ್ನು, ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ಸುಡುತಿ ಎಲ್ಲ ಇದ್ದಲನು ಅದರೊಳಗಿರುವುದು ಕಾರ್ಬನ್ನು, ಬರೀತಿ ಎಲ್ಲ ಸಿಸ್ಪೆನ್ನು ಅದರಲ್ಲಿರುವುದು ಕಾರ್ಬನ್ನು, ಧರಿಸುವಿ ಎಲ್ಲ ವಜ್ರವನು ಅದರೊಳಗಿರುವುದೇ ಕಾರ್ಬನ್ನು, ಧರಿಸುವಿ ಎಲ್ಲ ವಜ್ರವನು ಅದರೊಳಗಿರುವುದು ಕಾರ್ಬನ್ನು, ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿ. ಹೇ ವನ್ ಹೇ ವನ್ ಹೇ ವನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ಕಾರ್ಬನ್ ಎಂಬುದೇ ಒಂದು ರೂಪ ಮಾತ್ರ ನೂರೊಂದು, ಮೂಲ ವಸ್ತು ಒಂದು ಕೆಲಸ ಮಾತ್ರ ನೂರೊಂದು, ಕಾರ್ಬನ್ ಇರುವುದರಿಂದ ಇಂದು ಅಂದು ಎಂದೆಂದು ಮುಂದು, ಕಾರ್ಬನ್ ಇರುವುದರಿಂದ ಇಂದು ಅಂದು ಎಂದೆಂದು ಮುಂದು, ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ಜಗದ ಚರಾಚರಗಳಲ್ಲಿ ನೀನೇ ಇರುವೆ ಕಾರ್ಬನ್, ಜಗದ ಕ್ರಿಯೆಗಳಿಗೆ ಮೂಲ ನೀನೇ ನಂಬರ್ ಒನ್, ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಕಾರ್ಬನ್ ಜಗವು ನಿನ್ನಿಂದಾಗಿಯೇ. ಹೇ ವನ್ ಹೇ ವನ್ ಹೇ ವನ್ ಹೇ ವನ್ ಹೇ ವನ್ ಹೇ ವನ್ ಹೇ ವನ್ ಹೇ ವನ್ ಹೇ ವನ್

ಸೀರೆನು ಹೊಲ್ದು ಕ್ಷಣವು ಓಡಿ ಬಂದು ಬೇಗ ಅಪ್ಪು ನನ್ನ ಈಗ ನಿನ್ನ ತಬ್ಬಿಕೊಂಡು ನಾನು ತೇಲಿ ಹೋಗುವೆ ಕಣ್ಣ ಮುಚ್ಚಿ ಚುಪ್ಪ ಚುಪ್ಪಿ ಆಡೋ ಮುದ್ದು ರೋಜ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಓಡೋ ನನ್ನ ರಾಜ ನೀನೆ ಎಂದು ಆಶಾ ದೀಪ ಬಾಳಲಿ ನನ್ನ ಆಯುಸ್ಸೆಲ್ಲ ನಿನ್ನ ಸೇರಲಿ ಈಗ ಕೇಳಿ ಅಂಜನಿ ಪುತ್ರ ಚಿತ್ರದಿಂದ ಆದ ಗೀತೆ ಚಿತ್ರ ಕಾಂಚನಗಂಗಾ ಹಾ ಮನಸ್ಸು ಕರೆದೊಯ್ತು, ಇಂದು ಕನಸಲ್ಲೂ ಕೂಡ ಹೊಸದು ಇದು. ಕನಸನ್ನು ನಿನ್ನ ನಾ ಮರೆಯಲಾರೆ, ನಮ್ಮಿಬ್ಬರೆದೆಯು ಬೇರಾಗದು. ಜನುಮಕ್ಕಳು ಜನುಮಕ್ಕಳು ನಮ್ಮ ಜೀವನ ಅರಳುವುದು ಬೆಳಗುವುದು ಎಂಥ ಬಂಧನ. ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು, ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು. ಚಿತ್ರ ದೀಪ. ನಗುತ್ತಿದೆ ಸನಿಹಕ್ಕೆ ಕರೆದಿದೆ